ಬೆಳೆಗೆ ಕಂಡು ಬರ್ತಕ್ಕಂಥ ರಸ ಇರುವ ಕೀಟಗಳ ನಿರ್ವಹಣೆ ಕುರಿತು ನಾನು ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಈ ಪಪ್ಪಾಯ ಬೆಳೆಗೆ ಈ ಅನೇಕ ಬಗೆಯ ಕೀಟಗಳು ಕಂಡು ಬಂದರೂ ಕೂಡ ಈ ಕೆಲವೊಂದು ರಸ ಇರುವ ಕೀಟಗಳ ಒಂದು ಬಾಧೆಯಿಂದ ಸಾಕಷ್ಟು ನಷ್ಟ ಆಗ್ತಾ ಇದೆ. ಅದರಲ್ಲಿ ರಸ ಇರುವ ಕೀಟಗಳಲ್ಲಿ ಪ್ರಮುಖವಾಗಿ ಇಟ್ಟು ತಿಗಣೆ ಇರ್ಬೋದು, ಸಸ್ಯ ಏನಿರ್ಬೋದು, ಬಿಳಿ ನೊಣ, ಇವು ಹೆಚ್ಚಾಗಿ ಕಂಡು ಬಂದು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬಾಧೆಯನ್ನು ಉಂಟು ಮಾಡ್ತಾ ಇದ್ದಾವೆ. ಈಗ ಅದರಲ್ಲಿ ಇಟ್ಟು ತಿಗಣೆ, ಇದು ಹೆಸರೇ ಹೇಳುವಂತೆ ನೋಡೋದಕ್ಕೆ ನಮಗೆ ಇಟ್ಟಿನ ಥರ ಇದು ಕಂಡು ಬರುತ್ತೆ. ಈ ಒಂದು ಇಟ್ಟು ತಿಗಣೆಗಳು ಇವು ಗುಂಪು ಗುಂಪಾಗಿರ್ತವೆ, ಇವಕ್ಕೆ ಕಾಲುಗಳು ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಒಂದೇ ಜಾಗದಲ್ಲಿ ಇದ್ದುಕೊಂಡು ಈ ಎಲೆಗಳಿಂದ ಇವು ರಸವನ್ನು ಇರ್ತವೆ. ಇದರಿಂದ ಏನಾಗುತ್ತೆ, ಎಲೆಗಳು ಹಳದಿ ಬಣ್ಣಗೆ ಆಗ್ತಕ್ಕಂಥದ್ದು, ತಿರುಗ್ತಕ್ಕಂಥದ್ದು, ಅಥವಾ ಎಲೆಗಳೆಲ್ಲ ಒಂಥರ ಮುರುಟಾದಂಗೆ ಆಗ್ತಕ್ಕಂಥದ್ದು, ಈ ರೀತಿ ಇವು ಕಂಡು ಬರ್ತವೆ. ನಂತರ ಸಸ್ಯ ಏನು, ಇದು ಕೂಡ ಗುಂಪು ಗುಂಪಾಗಿ ಇದ್ದುಕೊಂಡೆ ಎಲೆಗಳಿಂದ ಇದು ರಸವನ್ನು ಇರುತ್ತೆ. ಈ ಒಂದು ನಂಜಾಣ ರೋಗವನ್ನು ಕೂಡ ಇದು ಸಸ್ಯವನ್ನು ಹರಡುತ್ತೆ. ಅದೇ ರೀತಿ ಬಿಳಿ ನೊಣಗಳು ಕೂಡ ಎಲೆಗಳಿಂದ ರಸವನ್ನು ಇರ್ತವೆ, ನಂಜ ರೋಗಾಣುವನ್ನು ಕೂಡ ಇವು ಕೂಡ ಹರಡ್ತವೆ. ಈ ರೀತಿ ಈ ಮೂರು ಬಗೆಯ ರಸ ಇರುವ ಕೀಟಗಳು ಹೆಚ್ಚಾಗಿ ಕಂಡು ಬಂದು ಇಳುವರಿನಲ್ಲಿ ಸಾಕಷ್ಟು ಕುಂಠಿತ ಆಗೋದಕ್ಕೆ ಕಾರಣ ಆಗ್ತಾ ಇದ್ದಾವೆ. ಈ ರಸ ಇರುವ ಕೀಟಗಳ ನಿರ್ವಹಣೆಗೆ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈಗ ಅದರಲ್ಲಿ ಪ್ರಮುಖವಾಗಿ ನರ್ಸರಿನಲ್ಲೇ ಈ ನೈಲಾನ್ ಪರದೆಗಳನ್ನು ನಾವು ಉಪಯೋಗ ಮಾಡಬೇಕಾಗತ್ತೆ. ಈ ರೀತಿ ನೈಲಾನ್ ಪರದೆಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಕೀಟಗಳನ್ನು ನರ್ಸರಿಗೆ ಬರದಂಗೆ ತಡೆಗಟ್ಟಕ್ಕೆ ಸಾಧ್ಯತೆ ಇರುತ್ತೆ. ನಂತರ ಇದಲ್ಲದೆ ಸಸಿಗಳಿಗೆ ಅಥವಾ ಗಿಡಗಳಿಗೆ ತಪ್ಪದೆ ಸುಮಾರು 10-12 ದಿನಗಳ ಅಂತರದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಈ ಅಂತರ್ವ್ಯಾಪಿ ಕೀಟನಾಶಕಗಳಲ್ಲಿ ಡೈಮಿಥೆಟ್ ಆದರೆ ಪ್ರತಿ ಲೀಟರ್ನರಿಗೆ 1.7 ಮಿಲಿ, ಅಥವಾ ಇಮಿಡಾಕ್ರೋಪಿಡ್ ಔಷಧಿ ಆದರೆ ಪ್ರತಿ ಲೀಟರ್ನರಿಗೆ 0.2 ಮಿಲಿ ಇರ್ಬೋದು, ಅಥವಾ ಅಸಿಫೇಟ್ ಕೀಟನಾಶಕ ಆದರೆ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಂತೆ ನಾವು ಬೆರೆಸಿಬಿಟ್ಟು ಸಿಂಪರಣೆಯನ್ನು ಮಾಡೋದ್ರಿಂದ ರಸ ಅರಿವು ಕೀಟಗಳನ್ನು ನಿರ್ವಹಣೆ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೀಟನಾಶಕಗಳನ್ನು ಬದಲಾವಣೆ ಮಾಡ್ತಾ ಇರಬೇಕು. ಒಂದು ಸಾರಿ ಸಿಂಪರಣೆ ಮಾಡಿದಂತಹ ಕೀಟನಾಶಕವನ್ನು ಪುನಃ ಅದೇ ಕೀಟನಾಶಕವನ್ನು ಮುಂದಿನ ಬಾರಿ ಸಿಂಪರಣೆ ಮಾಡಬಾರದು. ಅಂದರೆ ಕೀಟನಾಶಕಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ನಂತರ 5% ಬೇವಿನ ಬೀಜದ ಕಷಾಯವನ್ನು ಕೂಡ ಸಿಂಪರಣೆ ಮಾಡಬಹುದು. ಇದಕ್ಕೆ ಬದಲಾಗಿ ಬೇಕಾದರೆ 1500 ppmನಷ್ಟು ಅಜಾಡೆರೆಕ್ಟಿನ್ 2 ಮಿಲಿ ಬೇವು ಮೂಲದ ಕೀಟನಾಶಕವನ್ನು ಕೂಡ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡ್ತಕ್ಕಂಥದ್ದು. ನಂತರ 1% ಬೇವಿನ ಎಣ್ಣೆ ಇರ್ಬೋದು ಅಥವಾ ಶೇಂಗಾ ಎಣ್ಣೆ ಇರ್ಬೋದು ಅಂತೇಳಿದರೆ ಪ್ರತಿ ಲೀಟರ್ ನೀರಿಗೆ 10 ಮಿಲಿ ಈ ಒಂದು ಪ್ರಮಾಣದಲ್ಲಿ ಬೆರೆಸಿಬಿಟ್ಟು ಸಿಂಪರಣೆಯನ್ನು ಮಾಡೋದ್ರಿಂದ ಈ ನಂಜಾಣು ಈ ಪ್ರಸಾರ ಆಗುವುದನ್ನು ಕೂಡ ನಾವು ತಡೆಗಟ್ಟಕ್ಕೆ ಸಾಧ್ಯತೆ ಇರುತ್ತೆ. ನಂತರ ಶಿಫಾರಸು ಮಾಡಿದಂತಹ ಕೀಟನಾಶಕಗಳ ಜೊತೆಗೆ ಬೇವಿನ ಎಣ್ಣೆ ಅಥವಾ ಶೇಂಗಾ ಎಣ್ಣೆನೂ ಕೂಡ ನಾವು ಬೆರೆಸಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಒಂದು ರಸ ಇರುವ ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಈ ಪಪ್ಪಾಯ ತೋಟದ ಸುತ್ತ ಈ ಹತ್ತಿ ಇರ್ಬೋದು ಅಥವಾ ಬದನೆ ಇರ್ಬೋದು ಅಥವಾ ಕುಂಬಳ ಈ ಒಂದು ಜಾತಿಗೆ ಸೇರಿದಂಥ ಬೆಳೆಗಳನ್ನು ರೈತರು ಬೆಳೆಯಬಾರದು. ಇದರಿಂದ ಏನಾಗುತ್ತೆ ಅಂತೇಳಿದ್ರೆ ಇನ್ನೂ ಕೀಟದ ಒಂದು ಸಮಸ್ಯೆ ಜಾಸ್ತಿ ಆಗೋದ್ರಿಂದ ಈ ಒಂದು ಬೆಳೆಗಳ ಬೆಳೆಯಬಾರದು. ಆದ್ದರಿಂದ ಈ ಒಂದು ಈ ಎಲ್ಲ ನಿರ್ವಹಣಾ ಕ್ರಮಗಳನ್ನು ರೈತರು ಸರಿಯಾದ ರೀತಿಯಲ್ಲಿ ಕೈಗೊಂಡರೆ ಈ ಪಪ್ಪಾಯ ಬೆಳೆಗೆ ಕಂಡುಬರ್ತಕ್ಕಂಥ ರಸ ಇರುವ ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9480838976 ಈ ನಂಬರಿಗೆ ಸಂಪರ್ಕ ಮಾಡಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಈಗ ಕೇಳಿ ಚೆಂಡು ಹೂವಿನ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಕೆಎಂ ಆಶಾ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚೆಂಡು ಹೂವಿನ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ಚೆಂಡು ಹೂವಿನ ಬೇಸಾಯ ಕ್ರಮಗಳನ್ನ ಯಾವ ರೀತಿ ಕೃಷಿಯಲ್ಲಿ ಅಳವಡಿಸಿಕೊಂಡಾಗ ಉತ್ತಮವಾದ ಒಂದು ಇಳುವರಿಯನ್ನು ಪಡೆಯಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುವಂತಹ ಕೆಎಂ ಆಶಾ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಚೆಂಡು ಹೂವಿನ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ, ಈ ಒಂದು ಚೆಂಡು ಹೂವಿನಲ್ಲಿ ಒಳ್ಳೆಯ ಒಂದು ಇಳುವರಿ ಪಡಿಬೇಕಂತಂದ್ರೆ ನಾಟಿಗಿನ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಬೇಕು, ಯಾವ ರೀತಿ ಫಲವತ್ತತೆ ಮಾಡಬೇಕು? ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ಈ ಚಂಡಿ ಹೂವಲ್ಲಿ ಒಂದು ಒಳ್ಳೆಯ ಇಳುವರಿ ಮತ್ತೆ ಒಂದು ಒಳ್ಳೆಯ ಗುಣಮಟ್ಟವನ್ನ ರೈತರು ತಗೋಬೇಕು ಅಂತಂದ್ರೆ ಭೂಮಿಯನ್ನ ಯಾವ ರೀತಿ ನಾವು ತಯಾರಿ ಮಾಡ್ಕೋಬೇಕು ಅಂತಂದ್ರೆ ಭೂಮಿನ ಚೆನ್ನಾಗಿ ನಾವು ಉಳುಮೆ ಮಾಡ್ಬೇಕಾಗತ್ತೆ. ಒಂದು 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡಿ ಅದು ಹೇಗೆ ಆಗ್ಬೇಕಂದ್ರೆ ಮಣ್ಣು ತರಿತರಿಯಾಗಿ ಆಗ್ಬೇಕಾಗತ್ತೆ. ಈಗ ಮಣ್ಣು ಗಟ್ಟಿ ಇತ್ತು ಅಂತಂದ್ರೆ ಅಥವಾ ಹೆಂಡೆಗಳು ಇತ್ತು ಅಂತಂದ್ರೆ ಚೆನ್ನಾಗಿ ಆ ಗಿಡ ಒಂದು ಬೇರನ್ನ ಬಿಡೋದಿಲ್ಲ. ಆ ಬೇರು ಬಿಟ್ಟಾಗ್ಲೇನೆ ಒಂದು ಗಿಡದ ಬೆಳವಣಿಗೆ ಚೆನ್ನಾಗಾಗೋದು ಅಥವಾ ಅದ್ರ ಒಂದು ಇಳುವರಿ ಆಗಿರ್ಬೋದು ಹೂವಾಗ್ಲಿ ಜಾಸ್ತಿ ಬರೋಕ್ ಸಾಧ್ಯ. ಯಾಕಂದ್ರೆ ಯಾವುದೇ ಒಂದು ಗಿಡಕ್ಕೆ ಬೆಳವಣಿಗೆ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತ ನೀರಾಗಿರ್ಬೋದು ಪೋಷಕಾಂಶ ಆಗಿರ್ಬೋದು ಅದು ಬೇರಿನ ಮುಖಾಂತರನೆ ಹೋಗುತ್ತೆ. ಸೊ ಆ ಒಂದು ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಮಣ್ಣಿನ ತಯಾರಿಕೆ ಅತ್ಯಂತ ಪ್ರಮುಖವಾದಂತ ಒಂದು ಪಾತ್ರವನ್ನ ವಹಿಸುತ್ತೆ ಯಾವುದೇ ಒಂದು ಬೆಳೆಯನ್ನ ಬೆಳೆಯುವಾಗ. ಸೊ ಈ ನಿಟ್ಟಿನಲ್ಲಿ ನೀವು 3-4 ಬಾರಿ ಚೆನ್ನಾಗಿ ಉಳುಮೆ ಮಾಡಿ ಒಂದು ಕೊನೆ ಉಳುಮೆ ಟೈಮ್ ಅಲ್ಲಿ ನೀವು ಕೊಟ್ಟಿಗೆ ಗೊಬ್ಬರವನ್ನ ಎಕರೆಗೆ ನೀವು 8-10 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರನ ಮಣ್ಣಿಗೆ ಸೇರಿಸಿ ಚೆನ್ನಾಗಿ ಕೊನೆ ಬಾರಿ ನೀವು ಉಳುಮೆ ಮಾಡುವಾಗ ಕೊಟ್ಟಿಗೆ ಗೊಬ್ಬರವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮಣ್ಣನ್ನ ತಯಾರಿ ಮಾಡಬೇಕಾಗುತ್ತೆ. ಅಂದ್ರೆ ರಾಸಾಯನಿಕ ಗೊಬ್ಬರದ ಜೊತೆಗೂ ಸಾಕಷ್ಟು ಈ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರು ಸಹ ಒಳ್ಳೆ ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ಹೌದು, ಈ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೊಡೋದ್ರ ಜೊತೆಗೆ ಇದನ್ನ ಕೊಡಬೇಕು ಅಂತಲ್ಲ. ಕೊಟ್ಟಿಗೆ ಗೊಬ್ಬರವಂತೂ ಅತ್ಯಂತ ಪ್ರಮುಖವಾದಂತ ಒಂದು ಅಂಶ, ಬೇಕೇ ಬೇಕಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಬೆಳೆಗಾಗ್ಲಿ ನೀವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಕೊಡಿ, ಆದ್ರೆ ನೀವು ನಾಟಿ ಮಾಡೋದಕ್ಕೂ ಮುಂಚೆ ನೀವು ಭೂಮಿಯನ್ನ ಹದ ಮಾಡೋ ಟೈಮಲ್ಲಿ ಅಥವಾ ಭೂಮಿಯನ್ನ ತಯಾರು ಮಾಡೋ ಟೈಮಲ್ಲಿ ನೀವು ಕೊಟ್ಟಿಗೆ ಗೊಬ್ಬರನ್ನ ಕೊಡ್ಲೇಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರದ ಅವಶ್ಯಕತೆ ಇದ್ದೇ ಇರುತ್ತೆ. ತದನಂತರದ ಟೈಮಲ್ಲಿ ನೀವು ಕಾಲದಲ್ಲಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ಹಂತ ಹಂತವಾಗಿ ಕೊಡ್ತಾ ಹೋಗ್ಬೋದು. ಈ ಒಂದು ಚೆಂಡು ಹೂವಿನ ಕೃಷಿ ಅಂತಂದ್ರೆ ಯಾವ ಒಂದು ಕಾಲದಲ್ಲಿ ಚೆಂಡು ಹೂವನ್ನ ಬೆಳಿಬಹುದು ಮೇಡಮ್? ಈಗ ಮಳೆಗಾಲದಲ್ಲಿ ಬೆಳೆದ್ರೆ ಸೂಕ್ತ ಅಂತ ಹೇಳ್ತೀರಾ, ಅಥವಾ ಹಿಂಗಾರಿ ಬೆಳೆಯಾಗಿ ಬೆಳೆದ್ರೆ ಸೂಕ್ತ ಅಂತ ಹೇಳ್ತೀರಾ, ಅಥವಾ ಬೇಸಿಗೆಯಲ್ಲಿ ಬೆಳೆದ್ರೆ ಸೂಕ್ತ ಅಂತ ಹೇಳ್ತೀರಾ? ಈ ಒಂದು ಚೆಂಡು ಹೂವನ್ನ ನಾವು ಯಾವ ಒಂದು ಕಾಲ ಅಂತ ಇಲ್ಲ, ನಾವು ವರ್ಷದ 3 ಕಾಲದಲ್ಲೂ, ಚಳಿಗಾಲದಲ್ಲೂ ಬೆಳಿಬಹುದು, ಮಳೆಗಾಲದಲ್ಲೂ ಬೆಳಿಬಹುದು, ಹಾಗೆ ಬೇಸಿಗೆಗಾಲದಲ್ಲೂ ಕೂಡ ನಾವು ಬೆಳಿಬಹುದು. ಯಾಕಂದ್ರೆ ಈ ಚೆಂಡು ಹೂವು ಅತ್ಯಂತ ಒಂದು ಹಾರ್ಡ್ ಇರತಕ್ಕಂತ ಒಂದು ಬೆಳೆ. ಇದು ನೀರು ಇಲ್ಲ ಅಂದ್ರೂ ಕೂಡ ಇದು ಬರುತ್ತೆ. ಇದಕ್ಕೆ ಒಂದು ಏನಂತಂದ್ರೆ ನೀರು ಸ್ವಲ್ಪ ಜಾಸ್ತಿ ನಿಲ್ಬಾರ್ದು, ನೀರು ಜಾಸ್ತಿ ಆದ್ರೂ ಬರುತ್ತೆ, ಏನು ತೊಂದರೆ ಇಲ್ಲ ಇದಕ್ಕೆ, ಆದ್ರೆ ನೀರು ತುಂಬಾ ದಿನ ನಿಲ್ಬಾರ್ದು. ಅದೊಂದು ಬಿಟ್ರೆ ವರ್ಷದ 3 ಕಾಲದಲ್ಲೂ ಕೂಡ ನಾವು ವರ್ಷ ಪೂರ್ತಿ ಇದನ್ನ ಬೆಳಿಬಹುದು. ಆದ್ರೆ ಒಂದು ಒಳ್ಳೆ ಕ್ವಾಲಿಟಿ ಅಥವಾ ಗುಣಮಟ್ಟದ ಹೂವನ್ನ ನಾವು ಈ ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ತಗೋಬಹುದು. ಯಾಕಂದ್ರೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಹೂ ಬಿಟ್ಟಿರುತ್ತೆ, ಮಳೆ ನೀರೆಲ್ಲ ಬಂದು ಹೂ ಮೇಲೆ ಬೀಳುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಆ ಹೂವಿನ ಒಂದು ಗುಣಮಟ್ಟ ಕಡಿಮೆ ಆಗತಕ್ಕಂತ ಒಂದು ಸಂಭವ ಇರುತ್ತೆ. ಸೊ ಅದನ್ನ ಹೊರತುಪಡಿಸಿ ನಾವು 3 ಕಾಲದಲ್ಲಿ ಇದನ್ನ ಬೆಳಿಬಹುದು. ಆದ್ರೆ ಒಳ್ಳೆ ಇಳುವರಿ ಒಳ್ಳೆ ಗುಣಮಟ್ಟನ ನಾವು ಚಳಿಗಾಲದಲ್ಲಿ ಮತ್ತೆ ಬೇಸಿಗೆಗಾಲದಲ್ಲಿ ತಗೋಬಹುದು. ಇದನ್ನ ಬಿಟ್ಟು ನಾವು ಈ ಒಂದು ಹಬ್ಬಗಳ ಟೈಮಲ್ಲಿ, ಈ ಹಬ್ಬಗಳಲ್ಲಿ ಕೂಡ ಪ್ರಮುಖವಾಗಿ ಈ ದಸರಾ ಹಬ್ಬ ಆಗಿರ್ಬೋದು, ಹಾಗೆ ದೀಪಾವಳಿ ಹಬ್ಬ, ಈ 2 ಹಬ್ಬಗಳಿಗೆ ಹೂ ಬಿಡೋ ತರ ನಾವು ನಾಟಿ ಮಾಡಿದ್ದೇ ಆದಲ್ಲಿ ರೈತರು ಒಳ್ಳೆ ಲಾಭವನ್ನ ಪಡ್ಕೋಬಹುದು ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ತುಂಬಾನೇ ಬೇಡಿಕೆ ಇರುತ್ತೆ ಆ ಟೈಮಲ್ಲಿ, ಹೂಗಳು ಸಿಗೋದೇ ಇಲ್ಲ, ಬೇಕಾಗಿರೋದೇ ಚಂಡಿ ಹೂ ಇರುತ್ತೆ ಎಲ್ರಿಗೂ ಆ ಹಬ್ಬಗಳಲ್ಲಿ, ಆದ್ರೆ ಎಷ್ಟೋ ಸಲ ಸಿಗೋದೇ ಇಲ್ಲ. ಅಂತ ಟೈಮಲ್ಲಿ ಹೂ ಬರೋ ತರ ನಾಟಿ ಮಾಡಿದ್ರೆ ರೈತರು ಹೆಚ್ಚಿನ ಒಂದು ಲಾಭವನ್ನ ಮಾಡಬಹುದು ಅಂತ ಹೇಳಿ ಹೇಳ್ಬೋದು. ಈಗ ಚೆಂಡು ಹೂವಿನ ಕೃಷಿಯನ್ನ ನೀರಾವರಿ ಇರುವಂತ ರೈತರು ಅಷ್ಟೇನೆ ಮಾಡಬಹುದಾ, ಅಥವಾ ಖುಷ್ಕಿ ಭೂಮಿಯಲ್ಲಿ ಬೆಳೆಯಬಹುದಾ ಯಶಸ್ವಿಯಾಗಿ? ಈ ಒಂದು ಹೂವಿನ ಬೆಳೆ ನಾನು ಆಗ್ಲೇ ಹೇಳ್ದಾಗೆ ಇದು ತುಂಬಾ ಹಾರ್ಡ್ ಇರತಕ್ಕಂತ ಬೆಳೆ ಅಂತ ನಾನು ಹೇಳಿದೆ. ಹಾಗಾಗಿ ಇದನ್ನ ಎಲ್ಲಾ ತರದ ಪ್ರದೇಶಗಳಲ್ಲೂ ಕೂಡ ನಾವು ಬೆಳಿಬಹುದು. ನೀರಾವರಿ ಇರತಕ್ಕಂತ ಪ್ರದೇಶಗಳಲ್ಲೂ ಕೂಡ ಬೆಳಿಬಹುದು ನಾವು, ಹಾಗೆ ಖುಷ್ಕ ಜಮೀನುಗಳಲ್ಲೂ ಕೂಡ ಬೆಳಿಬಹುದು. ಯಾಕೆಂದ್ರೆ ನೀವು ನಾಟಿ ಮಾಡ್ತಿರಲ್ಲ, ನಾಟಿ ಮಾಡಿದಾಗ ಒಂದು 10-15 ದಿವಸ ಅದು ಆ ಒಂದು ವಾತಾವರಣಕ್ಕೆ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀವು ಸ್ವಲ್ಪ ನೀರು ಕೊಟ್ರಿ ಅಂತ ಆದ್ರೆ ಮುಂದಿನ ದಿವಸಗಳಲ್ಲಿ ನೀವು ಜಾಸ್ತಿ ನೀರು ಕೊಟ್ಟಿಲ್ಲ ಅಂದ್ರೂ ಕೂಡ ಅದು ಚೆನ್ನಾಗೇ ಬರುತ್ತೆ ಆ ಗಿಡ. ಯಾಕೆಂದ್ರೆ ಅದು ತುಂಬಾ ಹಾರ್ಡ್ ಇರತಕ್ಕಂತ ಒಂದು ಗಿಡ ಚಂಡು ಹೂವು. ಸೊ ಹಾಗಾಗಿ ನಾವು ಎಲ್ಲಾ ಪ್ರದೇಶಗಳಲ್ಲೂ ಕೂಡ ನಾವು ಇದನ್ನ ಬೆಳಿಬಹುದು, ಏನು ತೊಂದರೆ ಇಲ್ಲ. ಈ ಖುಷ್ಕಿ ಜಮೀನಲ್ಲಿ ಬೆಳೆಯಕ್ ಆಗಲ್ಲ ಅಂತ ಏನಿಲ್ಲ. ಈಗ ನೀವು ಹೇಳಿದ್ರೆ ಉತ್ತಮವಾದ ಒಂದು ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಜೊತೆಗೆ ಕೊಟ್ಟಿಗೆ ಗೊಬ್ಬರ ಈ ನಾಟಿಗಿನ ಮುಂಚಿತವಾಗಿ ಕೊಡಬೇಕು ಅಂತ ಹೇಳಿದ್ರ, ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡ್ಮೇಲೆ ಒಳ್ಳೆಯ ಒಂದು ಹೂವನ್ನ ಇಳುವರಿ ತಗೊಳ್ಬೇಕಂತಂದ್ರೆ ಗುಣಮಟ್ಟದ ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಗುಣಮಟ್ಟದ ಸಸಿಗಳು ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬಹುದು ನಮ್ಮ ಕೃಷಿಕರು? ಖಂಡಿತ, ನೀವು ಹೇಳ್ದಾಗೆ ನಾವು ಭೂಮಿಯ ಒಂದು ತಯಾರಿಕೆನ ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತೀವೋ ಅಷ್ಟೇ ಒಂದು ಪ್ರಮುಖವಾದಂತ ಇನ್ನೊಂದು ಅಂಶ ನಾವು ಒಳ್ಳೆ ಇಳುವರಿ ಹಾಗೂ ಗುಣಮಟ್ಟವನ್ನ ಪಡೆದುಕೊಳ್ಳಿಕ್ಕೆ ಅಂತಂದ್ರೆ ಗುಣಮಟ್ಟವಾದಂತಹ ಸಸಿಗಳನ್ನ ಅಥವಾ ಬೀಜಗಳನ್ನ ನಾವು ಉಪಯೋಗಿಸ್ಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ ರೈತರು ಒಳ್ಳೆ ಗುಣಮಟ್ಟದ ಬೀಜಗಳನ್ನ ಈಗ ಹಲವಾರು ಕಂಪನಿಗಳಿಂದ ಅಭಿವೃದ್ಧಿಪಡಿಸಿರತಕ್ಕಂತ ಬೀಜಗಳಿದಾವೆ, ಹಾಗೆ ಹಲವಾರು ಸಂಶೋಧನಾ ಕೇಂದ್ರಗಳಿಂದ ಕೂಡ ತಳಿಗಳನ್ನ ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಸೊ ನಾವು ಆಯ್ಕೆ ಮಾಡ್ಕೋಬಹುದು ಯಾವ್ದಾದ್ರು ಒಂದು ಒಳ್ಳೆ ಗುಣಮಟ್ಟದ ತಳಿಯನ್ನ ಆಯ್ಕೆ ಮಾಡಿಕೊಂಡು ಗುಣಮಟ್ಟದ ಬೀಜವನ್ನ ತರಿಸ್ಕೊಂಡು ರೈತರು ಅವರೇ ಸಸಿಗಳನ್ನ ತಯಾರು ಮಾಡ್ಕೋಬಹುದು. ಅಂದ್ರೆ ಆ ಸಸಿ ತಯಾರು ಅವರೇ ಮಾಡ್ಕೋತಾರೆ ಎಂದಾಗ ಅವರು ಒಳ್ಳೆ ರೀತಿಯಲ್ಲಿ ನರ್ಸರಿ ಒಂದು ಜಾಗವನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ, ಏರು ಮಡಿಗಳನ್ನ ಮಾಡ್ಬೇಕಾಗತ್ತೆ, ಆ ಮಡಿಗಳಿಗೆ ಮತ್ತೆ ಅವರು ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿ ಅದಕ್ಕೆ ಸ್ವಲ್ಪ ಗೊಬ್ಬರನೂ ಕೊಟ್ಟು ಸಾಲಲ್ಲಿ ಬೀಜಗಳನ್ನು ಹಾಕಿ ಚೆನ್ನಾಗಿ ನೀರುಣಿಸಿ ಅದರಲ್ಲಿ ಏನಾದರೂ ರೋಗಗಳು ಬಂತು ಅಂತಂದ್ರೆ ಒಂದು ಶಿಲೀಂಧ್ರನಾಶಕದ ಒಂದು ಸಿಂಪರಣೆಯನ್ನು ಕೂಡ ಮಾಡಿ ಗುಣಮಟ್ಟದ ಸಸಿಗಳನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಸಸಿ ಮಡಿಗಳನ್ನು ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಸಸಿ ತಟ್ಟೆಗಳು ಕೂಡ ಬರ್ತಾ ಇದೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಅತ್ಯಂತ ಪ್ರಮುಖವಾಗಿ ಉಪಯೋಗಿಸ್ತಾ ಇರತಕ್ಕಂತಹ ಸಸಿ ಬೆಳೆಸ್ತಾ ಇರತಕ್ಕಂಥ ವಿಧಾನ ಅಂತಂದ್ರೆ ಸಸಿ ತಟ್ಟೆಗಳಲ್ಲಿ ಕೋಕೋಪೀಟ್ ಅಂತ ಬರುತ್ತೆ, ತೆಂಗಿನ ನಾರಿನ ಪುಡಿ ಬರುತ್ತೆ, ಅದನ್ನು ತುಂಬಿ ಬೀಜಗಳನ್ನು ಅದರಲ್ಲಿ ಒಂದೊಂದು ಬೀಜನ ಒಂದೊಂದು ಗುಣಿಯೊಳಗೆ ಹಾಕಿ ಸಸಿಗಳನ್ನು ತಯಾರು ಮಾಡ್ತಾರೆ. ಸೊ ಆ ಸಸಿಗಳನ್ನು ಹೇಗೆ ತಯಾರು ಮಾಡಬೇಕು ಅಂತಂದ್ರೆ ಆ ಬೀಜಗಳನ್ನು ಹಾಕಿದ ಮೇಲೆ ತಟ್ಟೆಗಳಲ್ಲಿ ಸೊ ಆ ತಟ್ಟೆಗಳನ್ನು ಒಂದ್ರ ಮೇಲೆ ಒಂದು ಇಡಬೇಕಾಗುತ್ತೆ, ಒಂದ್ರ ಮೇಲೆ ಒಂದು ಐದಾರು ಇಟ್ಬಿಟ್ಟು ಅದಕ್ಕೆ ಒಂದು ಕಪ್ಪು ಬಣ್ಣದ ಪಾಲಿಥೀನ್ ಶೀಟ್ ಇಂದ ಈ ಮಲ್ ಶೀಟ್ ಎಲ್ಲ ಇರುತ್ತೆ, ಸೊ ಅದರಿಂದ ಕವರ್ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಜಾಸ್ತಿ ಟೆಂಪರೇಚರ್ ಜಾಸ್ತಿ ಆರ್ದ್ರತೆನ ನಾವು ಕೊಡಬೇಕಾಗುತ್ತೆ ಆ ಒಂದು ಬೀಜಗಳಿಗೆ. ಸೊ ಅಂತ ಒಂದು ವಾತಾವರಣ ನಾವು ಕೊಟ್ಟಾಗ ಒಂದು 2-3 ದಿನದಲ್ಲಿ ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಹೊಡೆದ ಮೇಲೆ ನಾವು ಆ ತಟ್ಟೆಗಳನ್ನ ಸೆಪರೇಟ್ ಆಗಿ ಎತ್ತಿ ಸೈಡ್ ಅಲ್ಲಿ ಒಂದ್ರ ಪಕ್ಕ ಇಡಬೇಕಾಗುತ್ತೆ. ಆಮೇಲೆ ಚೆನ್ನಾಗಿ ನೀರು ಕೊಡಬೇಕಾಗುತ್ತೆ, ಹಾಗೆ ಕೆಲವೊಂದ್ಸತಿ ಪೋಷಕಾಂಶಗಳ ಸಿಂಪರಣೆಯನ್ನು ಕೂಡ ಮಾಡಬೇಕಾಗತ್ತೆ. 19 ಇರ್ಬೋದು, ಅದನ್ನ ಸಿಂಪರಣೆ ಮಾಡೋದ್ರಿಂದ ಒಂದು ಒಳ್ಳೆ ಉತ್ತಮ ಗುಣಮಟ್ಟದ ಸಸಿಯನ್ನ ರೈತರು ತಯಾರು ಮಾಡ್ಬೋದು. ಇದನ್ನು ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ನರ್ಸರಿಗಳಿದೆ. ಆದರೆ ನಾವು ನರ್ಸರಿಗಳಿಂದ ಸಸಿಗಳನ್ನು ತರುವಾಗ ಒಳ್ಳೆ ಹೆಸರಿರ್ತಕ್ಕಂಥ ನರ್ಸರಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅಂಥ ನರ್ಸರಿಗಳಿಂದ ಅಂದರೆ ಜಿನೈನ್ ನರ್ಸರಿಗಳಂತ ಹೇಳ್ತೀವಿ, ರೇಟಿಂಗ್ ಕೊಡ್ತಾರೆ ಕೆಲವೊಂದು ನರ್ಸರಿಗಳಿಗೆ. ಸಂಶೋಧನಾ ಕೇಂದ್ರಗಳಿಂದ ಸಂಶೋಧಕರು ಹೋಗಿ ಅಲ್ಲಿನ ಒಂದು ಗುಣಮಟ್ಟವನ್ನು ಇನ್ಸ್ಪೆಕ್ಷನ್ ಮಾಡಿ ಅವರಿಗೆ ಒಂದು ರೇಟಿಂಗ್ ಕೊಟ್ಟಿರ್ತಾರೆ ಆ ನರ್ಸರಿಗಳಿಗೆ. ಸೊ ಅಂಥ ಒಂದು ಒಳ್ಳೆ ನರ್ಸರಿಗಳಿಂದ ನೀವು ಒಂದು ಒಳ್ಳೆ ಗುಣಮಟ್ಟದ ಸಸಿಗಳನ್ನು ನೀವು ಭೂಮಿ ರೆಡಿ ಮಾಡಿಟ್ಕೊಂಡು ತಗೊಬಂದು ನೀವೇ ನಾಟಿ ಮಾಡಬಹುದು ಅಥವಾ ನೀವೇ ತಯಾರು ಕೂಡ ಮಾಡ್ಕೋಬಹುದು. ಎರಡರಲ್ಲಿ ಯಾವುದನ್ನು ಬೇಕಾದರೂ ರೈತರು ಅನುಸರಿಸಬಹುದು. ಮೇಡಮ್, ಈಗ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ ಅಂದ್ರೆ ರೈತರು ತಮ್ಮ ಜಮೀನುಗಳಲ್ಲಿ ಚೆಂಡು ಬೆಳೀತಾ ಇದ್ರು, ಅದರಲ್ಲಿ ಒಳ್ಳೆಯ ಒಂದು ದೊಡ್ಡ ಹೂಗಳನ್ನ ಆರಿಸಿ ಅದರಲ್ಲಿ ಬೀಜ ತೆಗಿತಾ ಇದ್ರು. ಆ ಬೀಜಗಳನ್ನ ಮತ್ತೆ ಇನ್ನೊಂದ್ಸಲ ನಾವು ನಾಟಿ ಮಾಡ್ಬೇಕಂತಂದ್ರೆ ಅದರಲ್ಲೇ ಸಸಿ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಆ ಪದ್ಧತಿ ಎಷ್ಟು ಉತ್ತಮ ಇವತ್ತಿನ ದಿನಗಳಲ್ಲಿ ಅಂತಾರೆ. ಹೌದು, ಖಂಡಿತ ಆ ರೀತಿ ಮಾಡ್ತಾ ಇದ್ರು ಹಿಂದಿನ ದಿನಗಳಲ್ಲಿ. ಸೊ ಅದನ್ನ ಈ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಪ್ರಸ್ತುತ ದಿನಗಳಲ್ಲಿ ಅದನ್ನ ಒಂದು ಫಾಲೋ ಮಾಡೋದು ಎಷ್ಟು ಸೂಕ್ತ ಅಂತ ಹೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತಳಿಗಳು ಬರ್ತಾ ಇರತಕ್ಕಂಥದ್ದು ಅವು ಸಾಮಾನ್ಯ ಸಂಕೀರ್ಣ ತಳಿಗಳಲ್ಲ, ಅವು ಹೈಬ್ರಿಡ್ಗಳು. ಸೊ ಹೈಬ್ರಿಡ್ಗಳು ಆಗಿರೋದ್ರಿಂದ ಆ ಹೈಬ್ರಿಡ್ಗಳನ್ನ ಹೆಂಗೆ ಅವರು ಅಭಿವೃದ್ಧಿ ಮಾಡಿರ್ತಾರೆ ಅಂದ್ರೆ, ಒಂದು ಹೆಣ್ಣು ಒಂದು ಗಂಡನ್ನ ಪರಾಗಸ್ಪರ್ಶ ಮಾಡಿ ಹೂಗಳನ್ನ ಅದರಿಂದ ಬರ್ತಕ್ಕಂಥ ಬೀಜನ ಹೈಬ್ರಿಡ್ ಅನ್ನ ತಯಾರು ಮಾಡಿರ್ತಾರೆ. ನೀವು ಆ ಹೈಬ್ರಿಡ್ ಗಿಡನ ಹಾಕಿ ಅದರಿಂದ ಬೀಜನ ತಗೊಂಡು ನೀವು ಮುಂದಿನ ಸೀಸನ್ ಅಲ್ಲಿ ನೀವು ಅದನ್ನ ನಾಟಿ ಮಾಡಿದ್ರಿ ಅಂತಾದ್ರೆ ಆ ಹೈಬ್ರಿಡ್ ಅಲ್ಲಿ ಇರ್ತಕ್ಕಂಥ ಏನೇನು ಗುಣಗಳು ಇರ್ತವೋ ಆ ಎಲ್ಲಾ ಗುಣಗಳು ಇದರಲ್ಲಿ ಬರೋದಿಲ್ಲ. ಅದು ಒಂದು ಅಂಶ. ನಾವು ಹಾಕಿರೋ ಗಿಡಗಳಿಂದನೇ ಬೀಜ ತಗೊಂಡು ಮತ್ತೆ ನೀವು ನಾಟಿ ಮಾಡಿದ್ರಿ ಅಂತಾದ್ರೆ ನೀವು ಯಾವ ಬೀಜ ತಗೊಂಡಿರ್ತೀರಾ ಗಿಡ ಅದೇ ಒಂದು ಗುಣಮಟ್ಟದ ಹೂಗಳು ಇದರಲ್ಲಿ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಅಂದ್ರೆ ಆ ಒಂದು ಅನುವಂಶೀಯ ಗುಣಗಳು ಇದರಲ್ಲಿ ಇರೋದಿಲ್ಲ. ಸೊ ಅದರಿಂದ ನಾವು ಪ್ರತಿ ಬಾರಿ ಒಂದು ಹೊಸ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಪಾತ್ರ ವಹಿಸುತ್ತೆ. ಈ ಒಂದು ಚೆಂಡು ಹೂವಿನಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಎಷ್ಟು ತಳಿಗಳದಾವ ಮೇಡಮ್, ಅವು ಯಾವ್ಯಾವ ಅಂತ ಹೇಳ್ತೀರಾ? ಚೆಂಡು ಹೂವಲ್ಲಿ ಪ್ರಮುಖವಾಗಿ ವಾಣಿಜ್ಯಿಕವಾಗಿ ರೈತರು ಬೆಳೀತಾ ಇರತಕ್ಕಂಥ ಚೆಂಡು ಹೂವು ಅಂತಂದ್ರೆ ಆಫ್ರಿಕನ್ ಮೆರಿಗೋಲ್ಡ್ ಅಂತ ಹೇಳಿ. ಸೊ ಚೆಂಡು ಹೂವಲ್ಲಿ ಆಫ್ರಿಕನ್ ತಳಿ ಮತ್ತೆ ಡ್ವಾರ್ಫ್ ತಳಿ ಅಂತ ಹೇಳಿ ಅಂತ ಎರಡು ತರದ ಒಂದು ಬರುತ್ತೆ. ಆಫ್ರಿಕನ್ ಅಂದ್ರೆ ಎತ್ತರವಾಗಿ ಬೆಳೀತಕ್ಕಂಥ ಒಂದು ಗಿಡ, ಅದರಲ್ಲಿ ದೊಡ್ಡ ದೊಡ್ಡ ಸೈಜ್ ಹೂಗಳಲ್ಲಿ ಬಿಡ್ತವೆ. ಅದೇ ಡ್ವಾರ್ಫ್ ತಳಿ ಇದೆ ಅಲ್ಲ, ಅದು ಕುಬ್ಜವಾಗಿ ಬೆಳೀತಕ್ಕಂಥ ಒಂದು ತಳಿ, ಅದರಲ್ಲಿ ಸಣ್ಣ ಸಣ್ಣ ಹೂಗಳು ಬಿಡುತ್ತೆ. ಇದನ್ನ ಸಾಮಾನ್ಯವಾಗಿ ಉದ್ಯಾನವನಗಳಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ, ಹಾಗೆ ಕುಂಡಗಳಲ್ಲಿ ಬೆಳೆಯೋದಕ್ಕೆ ಜಾಸ್ತಿ ಉಪಯೋಗಿಸ್ತಾರೆ. ಆದರೆ ಆಫ್ರಿಕನ್ ತಳಿನ ಜಾಸ್ತಿ ರೈತರು ವಾಣಿಜ್ಯಿಕವಾಗಿ ಬೆಳೆಯೋದಕ್ಕೆ ಹಾರ ಮಾಡೋದಕ್ಕಾಗಲಿ ಆದಾಯಕ್ಕೋಸ್ಕರ ಬೆಳೀತಕ್ಕಂಥದ್ದು ಆಫ್ರಿಕನ್ ತಳಿ. ಸೊ ಈ ಒಂದು ತಳಿಯಲ್ಲಿ ಹಲವಾರು ಬಣ್ಣಗಳ ತಳಿಗಳು ಮತ್ತೆ ಲಭ್ಯವಿದೆ. ಅದರಲ್ಲಿ ಹಲವಾರು ಬಣ್ಣಗಳು ಅಂತಂದ್ರೆ ಪ್ರಮುಖವಾಗಿ ಹಳದಿ ಮತ್ತು ಕೇಸರಿ ಬಣ್ಣ. ಆ ಹಳದಿ ಕೇಸರಿ ಬಣ್ಣದಲ್ಲೂ ಹಲವಾರು ಶೇಡ್ಸ್ ಇರುತ್ತೆ. ಲೈಟ್ ಹಳದಿ ಇರುತ್ತೆ, ಡಾರ್ಕ್ ಹಳದಿ ಇರುತ್ತೆ, ನಿಂಬೆ ಹಳದಿ ಇರುತ್ತೆ, ಅಥವಾ ಅರಿಶಿನದ ಹಳದಿ, ಸೊ ಈ ತರ ಹಲವಾರು, ಈಗ ಕೇಸರಿ ಅಂತ ತಗೊಂಡ್ರೆ ಲೈಟ್ ಕೇಸರಿ, ಡಾರ್ಕ್ ರೆಡ್ಡಿಶ್ ಹತ್ರ ಇರೋಂಥ ಕೇಸರಿ, ಸೊ ಈ ರೀತಿ ಹಲವಾರು ಬಣ್ಣದ ತಳಿಗಳು ಕೂಡ ಇದಾವೆ. ಹಾಗೆ ಸೈಜ್ ಮೇಲೂ ಹೋಗುತ್ತೆ, ತುಂಬಾ ದೊಡ್ಡದಾಗಿ ಇರ್ತಕ್ಕಂಥ ತಳಿಗಳು ಇದಾವೆ. ಈಗ ಕೆಲವೊಂದು ಇದಕ್ಕೆ ದೊಡ್ಡ ಗಾತ್ರದ ಹೂಗಳನ್ನು ಬಳಸ್ತಾರೆ, ಕೆಲವೊಂದಕ್ಕೆ ಮೀಡಿಯಂ ಗಾತ್ರದ ಹೂಗಳನ್ನು ಬಳಸ್ತಾರೆ. ಸೊ ಅದ್ರ ಮೇಲೂ ಕೂಡ ತಳಿಗಳು ವೇರಿ ಆಗ್ತವೆ. ಸೊ ನಮ್ಮ ಅಂದ್ರೆ ಮಾರುಕಟ್ಟೆಯಲ್ಲಿ ಯಾವ ತರದ ಹೂವಿಗೆ ಬೇಡಿಕೆ ಇದೆ ಆ ತರದ ಒಂದು ತಳಿನ ನಾವು, ಅಥವಾ ಆ ತರದ ಒಂದು ಬಣ್ಣದ ತಳಿಯನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಈಗ ಹಲವಾರು ಸಂಶೋಧನಾ ಕೇಂದ್ರಗಳಿಂದ ಕೂಡ ಹಲವಾರು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ, ಹಾಗೆ ಹಲವಾರು ಪ್ರೈವೇಟ್ ಕಂಪನಿಗಳಿಂದ ಕೂಡ ಒಳ್ಳೊಳ್ಳೆ ಗುಣಮಟ್ಟದ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ನೀವು ಆ ಬೀಜನ ಹೇಳಿದ್ರಿ, ನೀವು ಬೀಜ ನಾವೇನ್ ಗಿಡ ಹಾಕಿರ್ತೀವಿ ಅದೇ ಬೀಜನ ತಗೊಂಡು ಅದನ್ನೇ ಮತ್ತೆ ಹಾಕ್ಬೋದು ಅಂತ ಹೇಳಿ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಓಪನ್ ಪಾಲಿನೇಷನ್ ಅಂತ ಹೇಳಿ ಅಂತಾಗುತ್ತೆ. ಅಂದ್ರೆ ಯಾವುದೋ ಗಿಡದಿಂದ ಇಲ್ಲಿ ಬಂದು ಪರಾಗಸ್ಪರ್ಶ ಆಗುತ್ತೆ, ಅದರಿಂದ ಮಿಕ್ಸ್ ಆಗುವಂತ ಒಂದು ಸಂಭವ ಇರುತ್ತೆ. ಅಂದ್ರೆ ನಿಮಗೆ ಅದು ಏನೇ ಒಂದಿರುತ್ತೆ ಅದೇ ಪ್ಯೂರ್ ಸೀಡ್ಸ್ ನಿಮಗೆ ಸಿಗೋದಿಲ್ಲ. ಸೊ ಅಂದ್ರೆ ಮಿಕ್ಸ್ಚರ್ ಆಗ್ಬಿಡುತ್ತೆ. ಅದರಿಂದ ನಿಮಗೆ ಮುಂದಿನ ಸೀಸನ್ ಅಲ್ಲಿ ನೀವು ಹಾಕಿದ್ರು ನಿಮಗೆ ಅದೇ ತರ ಒಂದು ಕಲರ್ ಆಗಿರ್ಬೋದು, ಕಲರ್ ಬರ್ಬೋದು, ಆದ್ರೆ ಅದೇ ತರ ಸೈಜ್ ಆಗಿರ್ಬೋದು, ಅದೇ ತರ ಒಂದು ಬೆಳವಣಿಗೆ ಆಗಿರ್ಬೋದು ಗಿಡದ, ಅದು ಯಾವ್ದನ್ನು ನೀವು ಕಾಣೋದಕ್ಕೆ ಆಗಲ್ಲ. ಈಗ ಈ ಒಂದು ಚೆಂಡು ಹೂವಿನ ಬೆಳೆಯನ್ನ ಏಕ ಒಂದು ಪದ್ಧತಿಯಲ್ಲಿ ಬೆಳೆಯಬಹುದಾ, ಅಥವಾ ಯಾವ್ದಾದ್ರು ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಅಂದ್ರೆ ಮಿಶ್ರ ಬೆಳೆಯಾಗಿ ಬೆಳೆದ್ರೆ ಉತ್ತಮ ಅಂತ ಹೇಳ್ತೀರಾ? ಈ ಒಂದು ಬೆಳೆಯನ್ನ ನೀವು ಹೇಳಿದಾಗೆ ಎರಡು ರೀತಿಯಲ್ಲೂ ಬೆಳಿಬಹುದು. ನಾವು ಅಂತರ ಬೆಳೆಯಾಗಿ ಕೂಡ ನಾವು ಇದನ್ನ ಬೆಳಿಬಹುದು, ಹಾಗೆ ಏಕ ಬೆಳೆಯಾಗಿ ಅಂದ್ರೆ ಸೋಲೋ ಕ್ರಾಪ್ ಅಂತ ಹೇಳಿ ಏಕ ಬೆಳೆಯಾಗಿ ಕೂಡ ನಾವು ಇದನ್ನ ಬೆಳಿಬಹುದು. ಈಗ ಅಂತರ ಬೆಳೆ ಅಂತ ಯಾವಾಗ ಅಂತ ಬಂದ್ರೆ, ಈಗ ನಾವು ಹಲವಾರು ತೋಟಗಾರಿಕಾ ಬೆಳೆಗಳು, ಅದರಲ್ಲೂ ಪ್ಲಾಂಟೇಶನ್ ಬೆಳೆಗಳಾದ ಇತ್ತೀಚಿನ ದಿನಗಳಲ್ಲಿ ಅಡಕೆಯಲ್ಲಿ ಭೂಮಿ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಅಡಕೆ ಪ್ಲಾಂಟೇಶನ್ ಅಲ್ಲಿ. ಈಗ ಅಡಕೆ ಹಾಕ್ತಾರೆ, ಅಡಕೆ ಅಥವಾ ಇನ್ಯಾವುದೇ ಒಂದು ಪ್ಲಾಂಟೇಶನ್ ಅಥವಾ ತೋಟಗಾರಿಕಾ ಬೆಳೆಗಳಿರ್ಬೋದು, ಅದರಲ್ಲಿ ಇಳುವರಿ ಬರ್ಲಿಕ್ಕೆ ಸಾಕಷ್ಟು ವರ್ಷಗಳು ತಗೊಳುತ್ತೆ. ಈಗ 4-5 ವರ್ಷ ಹಣ್ಣಿನ ಬೆಳೆಗಳಾಗಿರ್ಬೋದು, ಹಾಗೆ ಅದ್ರ ಮಧ್ಯ ಸಾಕಷ್ಟು ಜಾಗ ಕೂಡ ಇರುತ್ತೆ. ಸೊ ಅಂತ ಟೈಮಲ್ಲಿ ಈಗ ಅಡಕೆಯಲ್ಲಾಗಿರ್ಬೋದು, ತೆಂಗಾಗಿರ್ಬೋದು, ಇನ್ನಿತರ ಹಣ್ಣಿನ ಬೆಳೆಗಳಲ್ಲಿ ನಾವು ಇದನ್ನ ಮಿಶ್ರ ಬೆಳೆಯಾಗಿ ಮಧ್ಯದಲ್ಲಿ ಬೆಳಿಬಹುದು. ಸೊ ಅದರಿಂದ ನಾವು ಒಂದು ಅಧಿಕ ಆದಾಯವನ್ನ, ಮೇನ್ ಬೆಳೆ ಏನಿದೆ ಅದರಿಂದ ಆದಾಯ ಬರದೇ ಇರತಕ್ಕಂಥ ಸಮಯದಲ್ಲಿ ಈ ಒಂದು ಮಿಶ್ರ ಬೆಳೆಯಿಂದ ಆದಾಯವನ್ನ ಪಡ್ಕೋಬಹುದು. ಹಾಗೆ ಆ ಒಂದು ಜಾಗವನ್ನ ನಾವು ಕೂಡ ಉಪಯೋಗಿಸ್ಬೋದು, ಹಾಗೆ ಒಂದು ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಸೊ ನಾವು ಮಿಶ್ರ ಬೆಳೆಯಾಗಿ ಕೂಡ ಬೆಳಿಬಹುದು, ಹಾಗೆ ನಾವು ಮಿಶ್ರ ಬೆಳೆ ಬೇಡ, ನಾವು ಇದನ್ನ ಏಕ ಬೆಳೆಯಾಗಿ ನಾವು ಬೆಳಿತೀವಿ ಅಂತಂದ್ರೆ, ರೈತರು ಏಕ ಬೆಳೆಯಾಗಿ ಕೂಡ ಬೆಳೆದು ಅದನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೆಳೆದು ಅವರು ಮಾರುಕಟ್ಟೆ ಕಳಿಸಬಹುದು, ಲಾಭವನ್ನ ಮಾಡ್ಕೋಬಹುದು. ಈಗ ಈ ಒಂದು ಚೆಂಡುವಿನ ಬೆಳೆಯನ್ನ ಸಾಮಾನ್ಯವಾಗಿ ಯಾವ ಒಂದು ಮಣ್ಣಿನಲ್ಲಿ ಬೆಳೆದ್ರೆ ಉತ್ತಮವಾದ ಒಂದು ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ಈ ಒಂದು ಚಂಡಿ ಹೂವನ್ನ ಸಾಮಾನ್ಯವಾಗಿ ಎಲ್ಲಾ ತರದ ಮಣ್ಣಲ್ಲೂ ಕೂಡ ನಾವು ಬೆಳಿಬಹುದು, ಆದ್ರೆ ನೀರದ ಬಸದು ಹೋಗುವಂತಹ ಕೆಂಪು ಮಣ್ಣು ಇರುವಂತಹ ಒಂದು ಮಣ್ಣಲ್ಲಿ ನಾವು ಅತ್ಯಂತ ಒಳ್ಳೆಯ ಗುಣಮಟ್ಟದ ಹೂವನ್ನ ನಾವು ಪಡಿಬಹುದು. ಅದನ್ನ ಹೊರತುಪಡಿಸಿ ಸಾಮಾನ್ಯವಾಗಿ ಎಲ್ಲಾ ತರದ ಮಣ್ಣಲ್ಲಿ ನಾವು ಬೆಳಿಬಹುದು, ಆದ್ರೆ ಚೆನ್ನಾಗಿ ನೀರ್ ಬಸ್ದು ಹೋಗುವಂತಹ ಮಣ್ಣು ಅತ್ಯಂತ ಉತ್ತಮವಾದಂತಹ ಮಣ್ಣು ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಮಣ್ಣಿನ ರಸಸಾರ ಕೂಡ ಅತ್ಯಂತ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ, ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸುವಲ್ಲಿ, ಹಾಗೆ ಇನ್ನು ಈ ತರ ಹಲವು ಕಾರ್ಯಗಳಿಗೆ ಮಣ್ಣಿನ ಒಂದು ರಸಸಾರ ಅತ್ಯಂತ ಪ್ರಮುಖ. ಸೊ ಈ ಒಂದು ರಸಸಾರ ಒಂದು 6-7 ಇದ್ರೆ ಅತ್ಯಂತ ಉತ್ತಮವಾದಂತು ಅಂತ ಹೇಳ್ಬೋದು. ಹಾಗೆ ಈ ಒಂದು ಚಂಡಿ ಹೂವನ್ನ ಇವನ್ನು ನಾವು ರಸಸಾರ 7-8 ಇದ್ರೂ ಕೂಡ ನಾವು ಬೆಳಿಬಹುದು. ಎಷ್ಟೋ ಜಾಗಗಳಲ್ಲಿ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಂಪನಿಗಳಲ್ಲಿ ಆ ಕೆಮಿಕಲ್ ಇಂದ ರಿಲೀಸ್ ಆಗ್ತಕ್ಕಂಥ ನೀರನ್ನ ಬಿಡ್ತಾರೆ ಅವರು, ಆ ನೀರನ್ನ ಅವರಿಗೆ ಎಲ್ಲೂ ಉಪಯೋಗಿಸಕ್ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ಅವರೊಂದು ಏರಿಯಾದಲ್ಲಿ ಒಂದಷ್ಟು ಜಾಗದಲ್ಲಿ ಚಂಡಿ ಹೂವನ್ನು ಬೆಳೀತಾ ಇದ್ದಾರೆ, ಆ ಚಂಡಿ ಹೂಗೆ ಈ ಒಂದು ನೀರನ್ನ ಬಿಡ್ತಾ ಇದ್ದಾರೆ, ಅಂದ್ರೆ ಅದನ್ನು ಹೊರಗಡೆ ಬಿಟ್ಟರೆ ಹೊರಗಡೆ ವಾತಾವರಣ ಕಲುಷಿತ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಹೊರಗಡೆ ಬಿಡಕ್ ಆಗೋದು ಇಲ್ಲ, ಅಲೋ ಮಾಡೋದು ಇಲ್ಲ. ಸೊ ಹಾಗಾಗಿ ಅದನ್ನ ಈ ರೀತಿ ಕೂಡ ಉಪಯೋಗಿಸ್ತಾರೆ. ಅಂದ್ರೆ ಒಂದು ನೀರಿನ ಕ್ವಾಲಿಟಿ ಕಡಿಮೆ ಇದ್ರೂ ಕೂಡ ಅಥವಾ ಮಣ್ಣಲ್ಲಿ ರಸಸಾರ ಜಾಸ್ತಿ ಇದ್ರೂ ಕೂಡ ನಾವು, ಅಥವಾ ಮಣ್ಣಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ರು ಹಾಗಿದ್ರು ಕೂಡ ನಾವು ಇದನ್ನ ಬೆಳಿಬಹುದು. ಆದ್ರೆ ಒಂದು ಒಳ್ಳೆಯ ಗುಣಮಟ್ಟದ ಹೂವನ್ನ ನಾವು ಪಡಿಬೇಕು ಅಥವಾ ಬೆಳಿಬೇಕು ಅಂತಂದ್ರೆ ಒಂದು 6-7 ರಸಸಾರ ಇರತಕ್ಕಂಥ ಮಣ್ಣು, ಹಾಗೆ ನೀರು ಬಸದು ಹೋಗ್ತಕ್ಕಂಥ ಕೆಂಪು ಗೋಡು ಮಣ್ಣನ್ನ ನಾವು ಉಪಯೋಗಿಸ್ಬೇಕಾಗತ್ತೆ. ಈ ಒಂದು ಚೆಂಡುವಿನ ಸಸಿಯ ನಾಟಿ ಅಂತಂದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡಬೇಕು, ಸಸಿಯಿಂದ ಸಸಿಗೆ ಎಷ್ಟು ಅಂತರ ಮಾಡಿದ್ರೆ ಉತ್ತಮವಾದ ಒಂದು ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ಅಂತರ ಅಂತ ತಗೊಂಡ್ರೆ ಈ ಚೆಂಡು ಹೂವಲ್ಲಿ ಒಂದು ನಾವು ಸಾಲಿಂದ ಸಾಲಿಗೂ 2 ಕೊಡಬಹುದು, ಗಿಡದಿಂದ ಗಿಡಕ್ಕೂ 2 ಕೊಡಬಹುದು. ಹಲವಾರು ರೈತರು ಅದಕ್ಕಿಂತ ಕಡಿಮೆ ಕೂಡ ಕೊಡ್ತಾರೆ ಗಿಡದಿಂದ ಗಿಡಕ್ಕೆ. ಸಾಲಿಂದ ಸಾಲಿಗೆ ಒಂದು 2 ಕೊಡ್ತಾರೆ, ಆದರೆ ಗಿಡದಿಂದ ಗಿಡಕ್ಕೆ 1.5 ಕೊಡ್ತಾರೆ, ಅಥವಾ 2 ಕೊಡ್ತಾರೆ. ಯಾವುದನ್ನು ಬೇಕಾದರೂ ನಾವು ಫಾಲೋ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಕೊಟ್ಟಾಗ ಒಳ್ಳೆ ಒಂದು ಬೆಳವಣಿಗೆಯನ್ನು ನೋಡ್ಬೋದು. ಕೆಲವು ರೈತರು ಸ್ವಲ್ಪ ಹತ್ತಿರ ಕೊಟ್ಟಾಗ ಇನ್ನೊಂದಷ್ಟು ಜಾಸ್ತಿ ಗಿಡಗಳು ಹಿಡಿಸುತ್ತೆ ಭೂಮಿಯಲ್ಲಿ, ಅದರಿಂದ ಒಂದು ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅನ್ನೋ ಒಂದು ಉದ್ದೇಶದಿಂದ ಕೆಲವರು ಸ್ವಲ್ಪ ಕಡಿಮೆ ಅಂತರವನ್ನ ಕೊಟ್ಟು ಕೂಡ ಮಾಡ್ತಾರೆ. ಆದ್ರೆ ನಾವು ಶಿಫಾರಸ್ ಮಾಡ್ತಕ್ಕಂತ ಅಂತರ ಅಂತಂದ್ರೆ ಸಾಲಿಂದ ಸಾಲಿಗಾಗಿರ್ಬೋದು, ಹಾಗೆ ಗಿಡದಿಂದ ಗಿಡಕ್ಕಾಗಿರ್ಬೋದು, 2 ಅಡಿ ಎರಡು ಕಡೆನೂ ಕೂಡ 2-2 ಅಡಿ ಅಂತರವನ್ನ ಶಿಫಾರಸ್ ಮಾಡ್ತೀವಿ. ಚೆಂಡುವಿನ ಸಸಿ ನಾಟಿ ಮಾಡಬೇಕಾದ್ರೆ ನಮ್ಮ ಕೃಷಿಕರು ಏನೆಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕಾಗುತ್ತೆ? ಚೆಂಡು ಹೂವನ್ನ ನಾಟಿ ಮಾಡುವಾಗ ಮುನ್ನೆಚ್ಚರಿಕೆ ಅಂತಂದ್ರೆ, ಈಗ ಒಳ್ಳೆಯ ಗುಣಮಟ್ಟದ ಸಸಿಯನ್ನ ತಂದಿರ್ತೀವಿ, ಮಣ್ಣಿನ ತಯಾರಿಕೆ ಆಗಿರುತ್ತೆ, ಮಣ್ಣನ್ನ ಹದವಾಗಿ ತಯಾರಿಕೆ ಮಾಡಿಕೊಂಡಿರ್ತೀವಿ. ಅದರ ಜೊತೆ ನಾವು ನಾಟಿ ಮಾಡ್ತಕ್ಕಂತಹ ಸಮಯ ಇದೆ ಅಲ್ಲ, ಅದು ಅತ್ಯಂತ ಮುಖ್ಯ. ಅದನ್ನ ನಾವು ಸಂಜೆ ಟೈಮಲ್ಲಿ, ಅಂದ್ರೆ ಸ್ವಲ್ಪ ಸೂರ್ಯನ ಕಿರಣಗಳು ಇಳಿಮುಖವಾಗಿರ್ತಕ್ಕಂಥ ಟೈಮಲ್ಲಿ ನಾವು ನಾಟಿ ಮಾಡಬೇಕಾಗುತ್ತೆ. ಹಾಗೆ ನಾವು ನಾಟಿ ಮಾಡುವಾಗ ಭೂಮಿ ಸ್ವಲ್ಪ ನೀರಿನ ಅಂಶ, ತೇವಾಂಶ ಇರಬೇಕು, ನೀಟಾಗಿ ಹದವಾದ ತೇವಾಂಶ ಇರಬೇಕು, ಅಂತ ಟೈಮಲ್ಲಿ ನಾವು ನಾಟಿಯನ್ನ ಮಾಡಬೇಕಾಗತ್ತೆ. ಹಾಗೆ ನಾಟಿ ಸೂರ್ಯನ ಇಳಿಮುಖ ಇದ್ದಾಗ ನಾಟಿ ಮಾಡೋದು, ಅಂದ್ರೆ ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು. ಸಂಜೆ ಮಾಡಿದ್ರೆ ಒಳ್ಳೇದು, ಯಾಕೆಂದ್ರೆ ಸಂಜೆ ಮಾಡಿದ್ರೆ ನಿಮಗೆ ಇಡೀ ರಾತ್ರಿ ಸ್ವಲ್ಪ ತಂಪಿನ ವಾತಾವರಣ ಇರುತ್ತೆ. ಸೊ ಅದರಿಂದ ಗಿಡಗಳು ನರ್ಸರಿಯಿಂದ ಇಲ್ಲಿಗೆ ತಂದು ನೀವು ಭೂಮಿಗೆ ಹಾಕಿದಾಗ ಆ ಭೂಮಿಗೆ ಅತ್ಯಂತ ಸುಲಭವಾಗಿ ಹೊಂದ್ಕೊಳ್ಳೋದಕ್ಕೆ ಅವಕ್ಕೆ ಆಗುತ್ತೆ. ನೀವು ನಾಟಿ ಮಾಡಿದ ತಕ್ಷಣ ನೀರು ಉಣಿಸ್ಬೇಕಾಗುತ್ತೆ ಗಿಡಗಳಿಗೆ, ಹಾಗೆ ಅದು ಮಣ್ಣಿಗೆ ಹೊಂದ್ಕೊಳ್ಳೋವರೆಗೂ ನೀವು ದಿನಕ್ಕೆ 2 ಸತಿನೋ ಅಥವಾ 1 ಸತಿನೋ ವಾತಾವರಣಕ್ಕೆ ಅನುಗುಣವಾಗಿ ನೀಟಾಗಿ ನೋಡಿಕೊಂಡು ನೀವು ನೀರು ಕೊಡಬೇಕಾಗುತ್ತೆ. ಈ ಒಂದು ಚೆಂಡು ಹೂವಿನ ಕೃಷಿಯಲ್ಲಿ ನೀರಿನ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಾ? ಏನು ಆಯ್ ನೀರು ಬಿಟ್ಟರೆ ಉತ್ತಮ ಅಂತ ಹೇಳ್ತೀರಾ, ಅಥವಾ ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆದ್ರೆ ಉತ್ತಮ ಅಂತ ಹೇಳ್ತೀರಾ? ಮುಂಚಿನ ದಿನಗಳಲ್ಲೆಲ್ಲ ಹಾಯಿ ನೀರನ್ನೇ ಬಿಡ್ತಾ ಇದ್ರು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹನಿ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊತಾ ಇದ್ದಾರೆ. ಈಗ ಹನಿ ನೀರಾವರಿ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ತೀವಿ ಅಂದ್ರೆ ಏನಂದ್ರೆ ಅದು ಫಿಕ್ಸ್ ಆಗ್ಬಿಡುತ್ತೆ. ಈಗ ನಾವು ಒಂದ್ಸತಿ ಈಗ 2 ಅಡಿಯಿಂದ 2 ಅಡಿಗೆ ಲ್ಯಾಟ್ರಲ್ ಹಾಕ್ಬಿಡ್ತೀವಿ ಅಥವಾ ಅಲ್ಲಿಂದ ಆ ಪೈಪಿಗೆ ಒಂದು ಇದು ಮಾಡ್ತೀವಿ ಅಂದ್ರೆ ಅದು ಪರ್ಮನೆಂಟ್ ಆಗಿ ಉಳಿಯುತ್ತೆ. ಸೊ ಅದನ್ನ ನಾವು ಮಾಡ್ಕೊಂಡು ಬೇಕಿದ್ರೆ ಪರ್ಮನೆಂಟ್ ಆಗಿ ಹನಿ ನೀರಾವರಿ ಪದ್ಧತಿಯನ್ನ ಕೂಡ ನಾವು ಅಳವಡಿಸ್ಕೋಬಹುದು. ಯಾಕಂದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಕಡಿಮೆ ನೀರನ್ನ ಕೊಡ್ತೀವಿ, ಆದ್ರೆ ಆಮೇಲೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ಕೊಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಹನಿ ನೀರಾವರಿಯನ್ನ ನಾವು ಉಪಯೋಗಿಸೋದು ಒಂದು ಒಳ್ಳೇದು ಅಂತ ಹೇಳ್ಬೋದು. ಯಾಕೆ ಹನಿ ನೀರಾವರಿಯಲ್ಲಿ ಸಾಕಷ್ಟು ಅನುಕೂಲಗಳು ಸಹ ಇದೆ. ಅಥವಾ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಖರ್ಚಾಗುತ್ತೆ ಅಂದಾಗ ಏರುಮಡಿ ಕಾಲುವೆಗಳ ಪದ್ಧತಿಯಲ್ಲಿ ನಾಟಿ ಮಾಡಿರ್ತಾರೆ ಸಾಮಾನ್ಯವಾಗಿ ಈ ಒಂದು ಚಂಡಿ ಹೂವನ್ನ. ಆ ಏರುಮಡಿ ಪಕ್ಕದಲ್ಲಿ ಕಾಲುವೆಗಳಿರ್ತಾವಲ್ಲ ಚಿಕ್ಕದು, ಸೊ ಅದರಲ್ಲಿ ಕೂಡ ನಾವು ಹಾಯ ನೀರನ್ನು ಕೂಡ ನಾವು ಕೊಡಬಹುದು. ಈಗ ಚೆಂಡು ಹೂವಿನ ಸಸಿ ನಾಟಿ ಮಾಡಿದ ಮೇಲೆ ಒಳಗಡೆ ಅಂತರ ಬೇಸಾಯ ಎಷ್ಟು ದಿನದಿಂದ ಎಷ್ಟು ದಿನದವರೆಗೆ ಮಾಡಬಹುದು, ಜೊತೆಗೆ ಕಳೆಗಳ ಒಂದು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಅಂತರ ಬೇಸಾಯ ಅಥವಾ ಕಳೆ ಚಂಡಿ ಹೂವಿನಲ್ಲಿ ಅಂತ ಬಂದಾಗ, ಕಳೆ ಅಂತ ತಗೊಂಡ್ರೆ ನಾವು ನಾಟಿ ಮಾಡೋಕ್ಕೂ ಮುಂಚೆನು ನಾವು ಕೂಡ ಕಳೆಗಳನ್ನ ನಿರ್ವಹಣೆ ಮಾಡಬಹುದು. ಅಂದ್ರೆ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ಸ್ ಅಂತ ಹೇಳಿ ಬರ್ತವೆ. ಅಂದ್ರೆ ಕಳೆ ಬರೋದಕ್ಕೂ ಮುಂಚೆನೇ ನಾವು ಸಿಂಪರಣೆ ಮಾಡ್ತಕ್ಕಂತಹ ಕಳೆನಾಶಕಗಳು ಇದಾವೆ ಹಲವಾರು. ಅಂದ್ರೆ ಅವು ಭೂಮಿಯಲ್ಲಿರ್ತಕ್ಕಂಥ ಬೀಜಗಳು ಮೊಳಕೆ ಆಗದೆ ಇರೋದ ತರನೇ ತಡೆಗಟ್ಟಿಬಿಡುತ್ತೆ. ಈಗ ಏನಾಗುತ್ತೆ ಅಂದ್ರೆ ನಾವು ಚೆನ್ನಾಗಿ ನೀರು ಕೊಡ್ತೀವಿ ಮಣ್ಣಿಗೆ, ಹಾಗೆ ನಾಟಿ ಮಾಡ್ತೀವಿ, ಆ ನಾಟಿ ಮಾಡಿದ ಗಿಡಗಳಿಗೆ ಕೂಡ ಚೆನ್ನಾಗಿ ಗೊಬ್ಬರ ಕೊಡ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕಳೆ ಬೀಜಗಳು ಕೂಡ ಚೆನ್ನಾಗಿ ನೀರು ಸಿಗುತ್ತೆ, ಗೊಬ್ಬರ ಸಿಗುತ್ತೆ, ಅದಕ್ಕೆ ಅವು ಚೆನ್ನಾಗಿ ಬೆಳ್ಕೊಂಡ್ಬಿಡ್ತವೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಪ್ರೀ ಎಮರ್ಜೆಂಟ್ ಅಂದ್ರೆ ಈ ಕಳೆಗಳು ಬರೋಕ್ಕೂ ಮುಂಚೆನೇ ಕೂಡ ನಾವು ಕಳೆನಾಶಕಗಳನ್ನ ಸ್ಪ್ರೇ ಮಾಡಬಹುದು. ನಾಟಿ ಮಾಡೋದಕ್ಕೂ ಮುಂಚೆ ನಾವು ಅದನ್ನ ಒಂದು ಕ್ರಮವನ್ನ ತಗೋಬಹುದು. ಅಥವಾ ನಾವು ನಾಟಿ ಮಾಡಾದ್ಮೇಲೆ, ಸೊ 15-1 ತಿಂಗಳಾದ್ಮೇಲೆ ನಾವು ಕಳೆನಾಶಕಗಳನ್ನ ಸಿಂಪರಣೆ ಮಾಡಬಹುದು, ಅಥವಾ ಕೈಯಲ್ಲಿ ಕೂಡ ನಾವು ಕಳೆಗಳನ್ನ ತೆಗಿಬಹುದು. ಈ ಕೈಯಲ್ಲಿ ಒಂದು ನಾಟಿ ಮಾಡಿ 1 ತಿಂಗಳಿಗೆ 1 ಸತಿ, ಅದಾದ್ಮೇಲೆ 1 ಸತಿ ಕೈಯಲ್ಲಿ ಕಳೆಗಳನ್ನ ತೆಗೆದಿದ್ದೆ ಆದಲ್ಲಿ ತದನಂತರದ ದಿನಗಳಲ್ಲಿ ಕಳೆ ನಿರ್ವಹಣೆ ಇರೋದಿಲ್ಲ. ಅದು ಒಂದು ಉತ್ತಮವಾದಂತಹ ಇದು ಅಂತ ಹೇಳಿ ಹೇಳ್ಬೋದು. ಈ ಚೆಂಡು ಹೂವನ್ನ ಅಂದ್ರೆ ಸಾಮಾನ್ಯವಾಗಿ ಓನಾಗಿ ಬೆಳೆಯೋದು ಉತ್ತಮ ಅಂತ ಹೇಳ್ತೀರ, ಅಥವಾ ಕಂಪನಿಯಲ್ಲಿ ಒಪ್ಪಂದ ಕೃಷಿ ಮಾಡಿ ಬೆಳೆಯೋದು ಉತ್ತಮ ಅಂತ ಹೇಳ್ತೀರ? ಈ ಚಂಡಿ ಹೂವಲ್ಲಿ ಕಂಪನಿಗಳಲ್ಲಿ ಒಪ್ಪಂದ ಮಾಡಿಕೊಂಡು ಬೆಳೀತಾ ಇರತಕ್ಕಂತಹ ಒಂದು ಇದು ಅಂತಂದ್ರೆ, ಅದು ಪದ್ಧತಿ ಅಂತಂದ್ರೆ, ಅದು ಪ್ರಮುಖವಾಗಿ ಚಂಡು ಹೂವಲ್ಲಿ, ಅದು ಅದರಲ್ಲೂ ಕೂಡ ಈ ಕೇಸರಿ ಬಣ್ಣದ ಚಂಡಿ ಹೂವಲ್ಲಿ ಒಂದು ಬಣ್ಣದ ಒಂದು ಅಂಶ ಇದೆ. ಆ ಒಂದು ಬಣ್ಣವನ್ನ ತೆಗೆದು ಆ ಒಂದು ಬಣ್ಣನ ಈ ಫುಡ್ ಇಂಡಸ್ಟ್ರಿಗಳಲ್ಲಿ, ಅಂದ್ರೆ ಈಗ ಹಲವಾರು ಆಹಾರ ಪದಾರ್ಥಗಳಿಗೆ ಕಲರ್ನ ಹಾಕೋದಕ್ಕೋಸ್ಕರ, ಬಣ್ಣಗಳನ್ನ ಬರ್ಸೋದಕ್ಕೋಸ್ಕರ, ಅದನ್ನು ಹೊರತುಪಡಿಸಿ ಬಟ್ಟೆಗಳಿಗೆ ಬಣ್ಣವನ್ನ ಹಾಕೋದಕ್ಕೋಸ್ಕರ, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಒಂದು ಮೊಟ್ಟೆ ಇದೆಯಲ್ಲ ಅದರೊಳಗಡೆ ಇದು ಬಣ್ಣ ಜಾಸ್ತಿ ಬರೋದಕ್ಕೋಸ್ಕರ, ಎಗ್ ಯೋಕ್ ಅಂತ ಏನಿರುತ್ತೆ, ಅದಕ್ಕೋಸ್ಕರ ಕೋಳಿ ಒಂದು ಆಹಾರವನ್ನಾಗಿ ಕೂಡ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಇದನ್ನ ಅದನ್ನ ಬಿಟ್ಟು ಈ ಮೀನುಗಳಿಗೂ ಕೂಡ ಆಹಾರವನ್ನಾಗಿ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಹಲವಾರು ಕಂಪನಿಗಳು ರೈತರಿಗೆ ಒಂದು ಒಪ್ಪಂದ ಕೃಷಿಯ ಮೇರೆಗೆ ಈ ಚಂಡಿ ಹೂವಿನ ಬೀಜಗಳನ್ನ ಕೊಡ್ತಾರೆ, ಚಂಡಿ ಹೂವಿನ ಒಂದು ಎಲ್ಲಾ ಸಾಮಗ್ರಿಗಳನ್ನ ಕೊಡ್ತಾರೆ, ಫರ್ಟಿಲೈಸರ್. ಇಲ್ಲಿ ಇವ್ರ ರೈತರು ಏನಂದ್ರೆ ಅವ್ರದ್ದೊಂದು ಹೊಲ ಕೊಡಬೇಕು, ಅವ್ರು ನೋಡ್ಕೋಬೇಕಷ್ಟೇ. ಇವರೆಲ್ಲ ವಿಸಿಟ್ ಮಾಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಕೊನೆಗೆ ಅವರೇ ಅದನ್ನ ತಗೋತಾರೆ, ಕೊಯ್ಲು ಇವರೇ ಮಾಡ್ಬೇಕಾಗತ್ತೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಪ್ಪಂದ ಕೃಷಿ ಮಾಡ್ತಕ್ಕಂತಹದ್ದು ಒಂದು ಒಳ್ಳೇದು ಅಂತಾನೆ ಹೇಳ್ಬೋದು. ರೇಟ್ ಫಿಕ್ಸ್ ಆಗಿರುತ್ತೆ, ಯಾಕೆಂದ್ರೆ ಒಪ್ಪಂದ ಕೃಷಿ ಅಂತಿದ್ದಾಗ ಅವರು ಮೊದಲೇ ನಿಮಗೆ ಕೆಜಿಗೆ ಇಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ನಿಮಗೆ ಮಾರುಕಟ್ಟೆಯಲ್ಲಿ ನಿಮಗೆ ಎಷ್ಟೇ ರೇಟ್ ಇರಲಿ ನಿಮಗೆ ಅಷ್ಟೇ ಒಂದು ದುಡ್ಡು ಸಿಗುತ್ತೆ, ಬೆಲೆ ಸಿಗುತ್ತೆ, ಅಂದರೆ ಒಂದು ಬೆಂಬಲ ಬೆಲೆ ಥರನೇ ಇದು ಕೂಡ ಅಂತ ಹೇಳ್ಬೋದು ನಾವು. ಇದು ಯಾವಾಗ ಅಂತಂದರೆ ಅದೇ ಬಣ್ಣ ತಯಾರಿಕೆಗೆ ಪ್ರಮುಖವಾಗಿ ನಮಗೆ ಒಪ್ಪಂದ ಕೃಷಿಯನ್ನು ಈ ಚಂಡಿ ಹೂವಲ್ಲಿ ನೋಡ್ತಾ ಇದ್ದೀವಿ. ದಾವಣಗೆರೆ ಸುತ್ತಮುತ್ತ ಜಾಸ್ತಿ ರೈತರು ಇದೇ ಒಂದು ಕೃಷಿಯನ್ನು, ಒಪ್ಪಂದ ಕೃಷಿಯನ್ನು ಚಂಡಿ ಹೂವಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೇ ದಾವಣಗೆರೆ ಹರಪನಹಳ್ಳಿ ಹತ್ರನೇ ತೆಲಗಿ ಅಂತ ಒಂದು ಜಾಗ ಇದೆ, ಅಲ್ಲಿ ಅವರು ಬಣ್ಣವನ್ನು ತೆಗಿತಾ ಇದ್ದಾರೆ ಈ ಒಂದು ಹೂವಿನಿಂದ, ಕೇಸರಿ ಒಂದು ಹೂವಿನಿಂದ. ಅದರಲ್ಲಿ ಲುಟೀನ್ ಅಂತ ಒಂದು ಬಣ್ಣದ ಅಂಶ ಇರುತ್ತೆ, ಕ್ಸಾಂಥೋಫಿಲ್ಲು, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮತ್ತೆ ಲುಟೀನ್ ಅಂತ, ಅದು ಒಂದು 90% ಇರುತ್ತೆ ಈ ಒಂದು ಚಂಡಿ ಹೂವಲ್ಲಿ, ಕೇಸರಿ ಬಣ್ಣದ ಚಂಡಿ ಹೂವಲ್ಲಿ. ಅದಕ್ಕೆ ಅತ್ಯಂತ ಆರೋಗ್ಯಕರವಾದಂತಹ ಗುಣಗಳು ಇದೆ, ಹಾಗೆ ಒಂದು ಬಣ್ಣದ ಅಂಶ ಕೂಡ ಇದೆ ಅದರಲ್ಲಿ. ಆ ಒಂದು ನಿಟ್ಟಿನಲ್ಲಿ ಒಪ್ಪಂದ ಕೃಷಿ ನಡೀತಾ ಇದೆ. ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ವಾಣಿಜ್ಯಿಕವಾಗಿ ನಾವೇನು ಹೂವನ್ನ ಬೆಳೀತಾ ಇದ್ದೀವಿ ಅದನ್ನು ಸಾಮಾನ್ಯವಾಗಿ ಒಪ್ಪಂದ ಕೃಷಿ ನಡೀತಾ ಇಲ್ಲ ರೈತರದ್ದು. ಸೊ ಅದನ್ನು ಕೂಡ ಅವಶ್ಯಕತೆ ಇತ್ತು ಅಂತಂದರೆ, ಆ ಒಂದು ಅವಕಾಶ ಇತ್ತು ಅಂತಂದರೆ ರೈತರು ಖಂಡಿತವಾಗಿ ಒಪ್ಪಂದ ಕೃಷಿಗೆ ಹೋಗ್ಬೋದು, ಯಾಕಂದರೆ ಅವರಿಗೆ ಒಂದು ನಿಗದಿತವಾದಂತಹ ಬೆಲೆ ಸಿಗುತ್ತೆ ಅವರಿಗೆ. ಈ ಒಂದು ಚೆಂಡು ಹೂವಿನ ಕೃಷಿಯಲ್ಲಿ ಈಗ ಕೀಟ ರೋಗಗಳು ಅಂತಂದರೆ ಯಾವ ರೀತಿ ಬಾಧಿಸ್ತವೆ, ಇವನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ನಮ್ಮ ಕೃಷಿಕರು ಅಂತ ಹೇಳ್ತೀರಾ? ಈ ಒಂದು ಚಂಡಿ ಹೂವಿಗೆ ಪ್ರಮುಖವಾಗಿ ಬರ್ತಕ್ಕಂತಹ ಕೀಟಗಳು ಅಂತಂದ್ರೆ ಜಿಗಿ ಹುಳು ಅಂತ ಬರುತ್ತೆ. ಆ ಎಲೆಗಳಲ್ಲಿ ರಸನೆಲ್ಲ ಹೀರ್ಕೊಳ್ಳುತ್ತೆ. ಸೊ ಆ ರಸ ಎಲ್ಲ ಹೀರ್ಕೊಂಡಾಗ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಬೆಳವಣಿಗೆನ ಕುಂಠಿತ ಮಾಡುತ್ತೆ. ಇದನ್ನ ನಾವು ಹೇಗೆ ಕಂಟ್ರೋಲ್ ಮಾಡಬಹುದು ಅಂದ್ರೆ ಮೊನೋಕ್ರೋಟಾಫಸ್ ಬರುತ್ತೆ ಪೆಸ್ಟಿಸೈಡ್, ಈ ಒಂದು ಕೀಟನಾಶಕದಿಂದ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು. ಇದನ್ನ 1.5 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ನಾವು ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಬಹುದು. ಇದನ್ನು ಹೊರತುಪಡಿಸಿ ಎಲೆ ತಿನ್ನುವ ಹುಳು ಮತ್ತೆ ಹೂ ಕೊರಕ ಅಥವಾ ಮಗ್ಗು ಕೊರಕ ಹುಳುನು ಕೂಡ ಅತ್ಯಂತ ಪ್ರಮುಖವಾದಂತಹ ಒಂದು ಬಾಧೆ ಈ ಒಂದು ಬೆಳೆಯಲ್ಲಿ ಅಂತಾನೆ ಹೇಳ್ಬೋದು. ಇವೇನ್ ಮಾಡ್ತವೆ ಅಂದ್ರೆ ಎಲೆನೆಲ್ಲ ತಿಂದಾಕ್ಬಿಡ್ತವೆ. ನೀವು ನೋಡ್ಬೋದು, ಒಂದಿನ ಎರಡು ದಿನ ಬಿಟ್ಟು ಹೋದ್ರೆ ಆ ಗಿಡದಲ್ಲಿ ಒಂದು ಎಲೆನೂ ಇರಲ್ಲ, ಆ ತರ ತಿಂದಾಕ್ಬಿಟ್ಟಿರ್ತವೆ ಎಷ್ಟೋ ಸತಿ, ಜಾಸ್ತಿ ಇದ್ದಾಗ ಇದ್ರ ಒಂದು ಸಂಖ್ಯೆ. ಹಾಗೆ ಮೊಗ್ಗುಗಳನ್ನ ಕೊರೆದು ಮೊಗ್ಗುಗಳನ್ನೆಲ್ಲ ಒಳಗಡೆ ತಿಂದಾಕ್ಬಿಡ್ತವೆ, ಅದು ಓಪನ್ ಆಗಲ್ಲ, ನೀಟಾಗಿ ಅರಳೋದಿಲ್ಲ. ಸೊ ಅದ್ರ ಒಂದು ಗುಣಮಟ್ಟನೂ ಕೂಡ ಹಾಳಾಗುತ್ತೆ. ಸೊ ಈ ಒಂದು ಹುಳಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಕ್ವಿನಾಲ್ಫಾಸ್ ಅಂತ ಹೇಳಿ ಕೀಟನಾಶಕ ಇದೆ, ಅದನ್ನ ಒಂದು 2 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಈ ಸಿಂಪರಣಾ ಪ್ರಮಾಣ ಏನಿದೆ ಅಲ್ಲ, 1 ಎಕರೆಗೆ ನಾವು 150 ಲೀಟರ್ ಅಷ್ಟು 1 ಎಕರೆಗೆ ಮಿಶ್ರಣ ರೆಡಿ ಮಾಡ್ಕೋಬೇಕಾಗುತ್ತೆ. ಆ ಒಂದು 250 ಲೀಟರ್ನ ನಾವು 1 ಎಕರೆಗೆ ಉಪಯೋಗಿಸಬೇಕಾಗುತ್ತೆ, ಫೈನಲ್ ಆಗಿ ನಾವೇನು ಮಿಶ್ರಣ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನ. ಇನ್ನ ರೋಗಗಳು ಅಂತ ಬಂದ್ರೆ, ರೋಗಗಳಲ್ಲಿ ಪ್ರಮುಖವಾಗಿ ನಾವು ನರ್ಸರಿಗಳಲ್ಲಿ ಬುಡ ಕೊಳೆ ರೋಗನ ನಾವು ನೋಡ್ತೀವಿ. ಸೊ ಆ ಒಂದು ರೋಗ ಏನಾಗುತ್ತೆ ಅಂದ್ರೆ ಬೇರೆಲ್ಲ ಕೊಳ್ತು ಪೂರ್ತಿ ಹೋಗೆ ಬಿಡುತ್ತೆ. ಆಮೇಲೆ ಈ ಒಂದು ರೋಗನ ತಡೆಗಟ್ಟಬೇಕು ಅಂತಂದ್ರೆ ನಾವು ಸಸಿ ಮಡಿಗಳಿಗೆ ಮುಂಚೆನೆ ಅಥವಾ ಸಸಿ ಮೊಳಕೆ ಒಡೆದ ಮೇಲೆ ನಾವು ಕಾರ್ಬನ್ಡೈಸಿಮ್ ಅಥವಾ ಬೆಬೆಸ್ಟಿನ್ನ ಒಂದು 2-3 gram ಅಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಡ್ರೆಂಚ್ ಅಂದ್ರೆ ಆ ಮಡಿಗಳಿಗೆ ಡೈರೆಕ್ಟ್ ಆಗಿ ಹಾಕಿ, ಸಿಂಪರಣೆ ಮಾಡೋದಿಲ್ಲ ಇಲ್ಲಿ ನಾವು, ನೆಲಕ್ಕೆ ಅಥವಾ ಬುಡಕ್ಕೆ ಹಾಕ್ತೀವಿ. ಸೊ ಈ ರೀತಿಯಲ್ಲಿ ನಾವು ಅದನ್ನ ನಿಯಂತ್ರಣ ಮಾಡಬಹುದು. ಅದನ್ನು ಹೊರತುಪಡಿಸಿ ಎಲೆ ಮುಟುರು ರೋಗ ಇರ್ಬೋದು, ನಂಜು ರೋಗ ಇರ್ಬೋದು ಅಥವಾ ಎಲೆ ಚುಕ್ಕೆ ರೋಗ ಇರ್ಬೋದು, ಬೂದು ರೋಗ ಇರ್ಬೋದು. ಸೊ ಇವೆಲ್ಲ ಹೆಚ್ಚು ಬಾಧೆ ಕೊಡ್ತಕ್ಕಂತಹ ರೋಗಗಳು ಈ ಒಂದು ಗಿಡಕ್ಕೆ. ಎಲೆ ಮುಟುರು ರೋಗ ಅಂತಂದ್ರೆ ನಂಜು ರೋಗ, ವೈರಲ್ ರೋಗ. ಸೊ ಇದು ರಸ ಇರುವ ಕೀಟಗಳಿಂದ ಹರಡುತ್ತೆ. ಈ ಒಂದು ರೋಗಕ್ಕೆ ಕಂಟ್ರೋಲ್ ಅನ್ನೋದು ಏನೂ ಇಲ್ಲ, ನಾವು ಒಂದು ರಸ ಇರುವ ಕೀಟ ಏನಿದೆ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಯಾವ್ದಾದ್ರು ಸಿಸ್ಟಮಿಕ್ ಕೀಟನಾಶಕಗಳು ಅಂತ ಏನಿರುತ್ತಲ್ಲ, ಸೊ ಅದನ್ನ ಕ್ಲೋರೋಪೈರಿಫಸ್ ಆಗಿರ್ಬೋದು, ಮೊನೋಕ್ರೋಟಫಸ್ ಆಗಿರ್ಬೋದು, ಮೆಲಾಥಿಯನ್ ಆಗಿರ್ಬೋದು. ಸೊ ಇಂಥ ಯಾವುದೇ ಒಂದು ಆ ಒಂದು ಕೀಟಕ್ಕೆ ಅನುಗುಣವಾಗಿರ್ತಕ್ಕಂಥ ಕೀಟನಾಶಕಗಳನ್ನು ಸಿಂಪರಣೆಯಿಂದ ನಾವು ಆ ಒಂದು ನಂಜು ರೋಗವನ್ನು ಹರಡ್ತಕ್ಕಂಥ ಕೀಟಗಳನ್ನು ನಾವು ಕಂಟ್ರೋಲ್ ಮಾಡಬೇಕು. ಜಾಸ್ತಿ ಇತ್ತು ಅಂತಂದರೆ ನಾವು ಆ ಗಿಡನ ಕಿತ್ತು ಎಸೆಯೋದು ತುಂಬ ಉತ್ತಮ ರೈತರು ಈ ನಂಜು ರೋಗ ಇದ್ದಾಗ. ಅದನ್ನು ಬಿಟ್ಟು ಬೂದು ರೋಗ ಅಂತಂದರೆ ಬಿಳಿ ಬಿಳಿ ಪೌಡರ್ ಬಣ್ಣದ ಪೌಡರ್ ಥರ ನಾವು ನೋಡ್ತೀವಿ ಕಾಂಡಗಳಲ್ಲಾಗಿರ್ಬೋದು ಎಲೆಗಳಲ್ಲಾಗಿರ್ಬೋದು. ಸೊ ಅದರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಹೂ ಬಿಡೋದಿಲ್ಲ. ಸೊ ಇದನ್ನು ನಾವು ಸಲ್ಫರ್ ಅಥವಾ ಗಂಧಕ ಇರತಕ್ಕಂತಹ ಶಿಲೀಂಧ್ರ ನಾಶಕಗಳು ಅಂದರೆ ವೆಟ್ಟೆಬಲ್ ಸಲ್ಫರು, ಸಲ್ಫೆಕ್ಸು, ಕೆಲಾತೇನು, ಸೊ ಈ ಥರದ ಒಂದು ಗಂಧಕ ಇರತಕ್ಕಂತಹ ಶಿಲೀಂಧ್ರ ನಾಶಕಗಳನ್ನು ಸಿಂಪರಣೆ ಮಾಡೋದ್ರಿಂದ ನಾವೊಂದು ಈ ಒಂದು ರೋಗವನ್ನು ತಡೆಗಟ್ಟಬಹುದು. ಸೊ ಇಲ್ಲೂ ಕೂಡ ಸಿಂಪರಣೆಯ ಪ್ರಮಾಣ 250 ಲೀಟರ್ ಪ್ರತಿ ಎಕರೆಗೆ ಇರುತ್ತೆ. ಈ ಒಂದು ಚೆಂಡು ಹೂವಿನ ಸಸಿಯನ್ನು ನಾಟಿ ಮಾಡಿದ ಮೇಲೆ ಎಷ್ಟು ದಿನದಲ್ಲಿ ನಾವು ಅಥವಾ ಎಷ್ಟು ತಿಂಗಳಲ್ಲಿ ಈ ಒಂದು ಹೂವು ಕಟಾವಿ ಬರುತ್ತೆ, ಮತ್ತೆ ಪ್ರತಿ ಒಂದು ಎಕರೆಗೆ ಎಷ್ಟು ಇಳುವರಿ ಪಡಿಬಹುದು ಅಂತ ಹೇಳ್ತೀರಿ ಮೇಡಮ್? ಉತ್ತಮವಾದ ಒಂದು ಇಳುವರಿ ಅಂದ್ರೆ ಈ ಒಂದು ಚಂಡಿ ಹೂವಿನ ಬೆಳೆಯನ್ನ ನರ್ಸರಿಯಲ್ಲಿ ಒಂದು ತಿಂಗಳು ಅಂದ್ರೆ 3-4 ವಾರ, ಒಂದು 21-30 ದಿನಗಳ ಕಾಲ ಆದ್ಮೇಲೆ ಅದನ್ನ ಮುಖ್ಯ ಕ್ಷೇತ್ರದಲ್ಲಿ ಅಥವಾ ಮುಖ್ಯ ಭೂಮಿಯಲ್ಲಿ ನಾವು ನಾಟಿ ಮಾಡ್ತೀವಿ. ಸೊ ಆ ಒಂದು ನಾಟಿ ಮಾಡಿದ 2-2.5 ತಿಂಗಳು ಅಂದ್ರೆ ನಾಟಿ ಮಾಡಿದ್ಮೇಲೆ ನಾವು ಒಂದು ತಿಂಗಳಾದ್ಮೇಲೆ ತುದಿ ಚಿವುಟೋದು ಅಂತ ಕೂಡ ಇದೊಂದು ಪ್ರಮುಖವಾದಂತ ಒಂದು ಪದ್ಧತಿ. ಚಂಡಿ ಹೂವಲ್ಲಿ ನಾವು ಒಂದು 30 ದಿನ ಆದ್ಮೇಲೆ ತುದಿನ ಚಿವುಟ್ತೀವಿ. ಸೊ ಅದು ತುದಿ ಚಿವುಟದ ಮೇಲೆ ಹಲವಾರು ಕವಲು ಹೊಡಿತವೆ. ಸೊ ಆ ಕವಲು ಹೊಡೆದಾಗ ಜಾಸ್ತಿ ಕೊಂಬೆಗಳು ಬಂದಾಗ ಸೊ ಜಾಸ್ತಿ ಇಳುವರಿ ನಮಗೆ ಬರುತ್ತೆ. ಆ 30 ದಿನ ಆದ್ಮೇಲೆ ನಾವು ತುದಿ ಚಿವುಡ್ತೀವಿ. ಆ ತುದಿ ಚಿವುಟಿದ 1-1.5 ತಿಂಗಳಾದ್ಮೇಲೆ ನಮಗೆ ಹೂ ಬಿಡಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆ ಹೂ ಬಿಡಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ ತದನಂತರದ ದಿನಗಳಲ್ಲಿ ಸುಮಾರು 1.5-2 ತಿಂಗಳ ತನಕ ನಾವು ಹೂವನ್ನ ಕೊಯ್ಲು ಮಾಡ್ತಾ ಇರ್ಬೋದು. ಸೊ ಒಂದು ಪೂರ್ತಿ ಒಂದು ಈ ಬೆಳೆಯ ಅವಧಿ ಅಂತಂದ್ರೆ 4-4.5 ತಿಂಗಳು ಅಂತ ಹೇಳಿ ನಾವು ಹೇಳ್ಬೋದು. ಈ ರೀತಿ ಮಾಡಿದಾಗ ಒಂದು ಉತ್ತಮ ಇಳುವರಿಯನ್ನ ರೈತರು ಪಡೆಯಬಹುದು. ಮೇಡಮ್, ಈ ಒಂದು ಚೆಂಡು ಹೂವಿನ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಈ ಒಂದು ಬೆಳೆಯ ಬೇಸಾಯದ ಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಖಂಡಿತವಾಗಿಯೂ ನನ್ನ ಮೊಬೈಲ್ ಸಂಖ್ಯೆಗೆ ತಾವು ಕರೆ ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆಯನ್ನ ತಾವುಗಳು ನೋಟ್ ಮಾಡ್ಕೊಳ್ಳಿ. 9964-68-8047. ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ಚೆಂಡು ಹೂವಿನ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಚೆಂಡು ಹೂವಿನ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಕೆಎಂ ಆಶಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,815 ರೂಪಾಯಿ, ಗರಿಷ್ಠ 2,230 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4,100 ರೂಪಾಯಿ, ಗರಿಷ್ಠ 9,758 ರೂಪಾಯಿ. ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,711 ರೂಪಾಯಿ, ಗರಿಷ್ಠ 1,919 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,669 ರೂಪಾಯಿ, ಗರಿಷ್ಠ 2,403 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,225 ರೂಪಾಯಿ, ಗರಿಷ್ಠ 1,969 ರೂಪಾಯಿ. ಎಳ್ಳು ಕಪ್ಪು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 8,663 ರೂಪಾಯಿ. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಡಿಕೆ ಅಪ್ಪಿ ಕ್ವಿಂಟಾಲ್ಗೆ ಕನಿಷ್ಠ 48,139 ರೂಪಾಯಿ, ಗರಿಷ್ಠ 48,599 ರೂಪಾಯಿ. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 39,619 ರೂಪಾಯಿ, ಗರಿಷ್ಠ 40,059 ರೂಪಾಯಿ. ಅಡಿಕೆ ಕೆಂಪು ಗೋಟು ಕ್ವಿಂಟಾಲ್ಗೆ ಕನಿಷ್ಠ 30,100 ರೂಪಾಯಿಯಾದರೆ ಗರಿಷ್ಠ 30,500 ರೂಪಾಯಿ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 47,629 ರೂಪಾಯಿ, ಗರಿಷ್ಠ 48,069 ರೂಪಾಯಿ. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 4,211 ರೂಪಾಯಿ, ಗರಿಷ್ಠ 5,758 ರೂಪಾಯಿ. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ 2,569 ರೂಪಾಯಿ ಕನಿಷ್ಠ, ಗರಿಷ್ಠ 7,809 ರೂಪಾಯಿ. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 5,800 ರೂಪಾಯಿ. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಕಿತ್ತಳೆ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,876 ರೂಪಾಯಿ, ಗರಿಷ್ಠ 1,890 ರೂಪಾಯಿ. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,290 ರೂಪಾಯಿ. ಇನ್ನು ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,436 ರೂಪಾಯಿ, ಗರಿಷ್ಠ 2,712 ರೂಪಾಯಿ.